ಪದುಮನಾಭನೆ ಕೇಳು ಕುದುರೆ ಪೊಕ್ಕಿತು ಪುರವ ವಿಧಿಯಂತೆ ಕಾದುವರೆ ಬೆದರಲಿನ್ಯಾಗೆ ವಿಧಿಯಂತೆ ಕಾದುವರೆ ಬೆದರಲಿನ್ಯಾಗೆ ಇದುವರೆಗೆ ಬಾಳೆಹದ್ದಿನ ತಿಮ್ಮಪ್ಪ ಹೆಗಡೆ ಹಾಗೂ ಸಂಗಡಿಗರಿಂದ ಯಕ್ಷಗಾನದ ಪದವನ್ನು ಕೇಳಿದಿರಿ. ಇನ್ನು ಪ್ಯಾಟಿದಾರಣಿ ಪ್ರತಿ ಕ್ವಿಂಟಾಲ್ಗೆ ಗದಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು 3,933 ರೂಪಾಯಿಂದ 4,879 ರೂಪಾಯಿಗಳು, ಉದ್ದಿನಕಾಳು 2,412 ರೂಪಾಯಿಂದ 4,990 ರೂಪಾಯಿಗಳು, ಧನಿಯಾ ಸ್ಥಳೀಯ 8,800 ರೂಪಾಯಿಂದ 8,812 ರೂಪಾಯಿಗಳು, ಅಲಸಂದೆ 6,730 ರೂಪಾಯಿಂದ 6,911 ರೂಪಾಯಿಗಳು, ಹೆಸರುಕಾಳು 3,759 ರೂಪಾಯಿಂದ 7,216 ರೂಪಾಯಿಗಳು, ಶೇಂಗಾ 3,970 ರೂಪಾಯಿಂದ 6,120 ರೂಪಾಯಿಗಳು, ಜೋಳ 1,024 ರೂಪಾಯಿಂದ 4,050 ರೂಪಾಯಿಗಳು, ಇನ್ನು ಮೆಕ್ಕೆಜೋಳ 1,944 ರೂಪಾಯಿಂದ 2,155 ರೂಪಾಯಿಗಳು, ಕುಸುಬೆ 5,222 ರೂಪಾಯಿಂದ 5,402 ರೂಪಾಯಿಗಳು, ಸೋಯಾಬೀನ್ 5,244 ರೂಪಾಯಿಗಳು, ಸೂರ್ಯಕಾಂತಿ 5,369 ರೂಪಾಯಿಂದ 6,089 ರೂಪಾಯಿಗಳು, ತೊಗರಿ 2,324 ರೂಪಾಯಿಂದ 6,013 ರೂಪಾಯಿಗಳು, ಬಿಳಿ ಗೋಧಿ 1,829 ರೂಪಾಯಿಂದ 4,212 ರೂಪಾಯಿಗಳು. ಇನ್ನು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು